ಇವಿಷ್ಟು ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಹಾಗಾದರೆ ಆರಂಭದಲ್ಲಿ ಕೇಳೋಣ ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ. ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना आपकी फसलों का संपूर्ण सुरक्षा ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳೋಣ ರೇಷ್ಮೆ ಕೃಷಿ ಆರಂಭಿಸುವುದಕ್ಕಿಂತ ಮುಂಚೆ ರೈತರು ಅನುಸರಿಸಬೇಕಾದ ಕ್ರಮಗಳು ಕುರಿತು ಡಾಕ್ಟರ್ ಡಿಕೆ ಹಾದಿಮನಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಲ್ಯಾಣ ಕೃಷಿ ರೇಡಿಯೋ ರಾಯಚೂರು ಕೇಂದ್ರದಿಂದ ರೇಷ್ಮೆ ಕೃಷಿಯನ್ನ ಮಾಡುವಂತಹ ರೈತ ಬಾಂಧವರಿಗೆ ಅಥವಾ ರೇಷ್ಮೆ ಕೃಷಿಯನ್ನ ಮಾಡಬೇಕು ಎಂಬಂತಹ ಒಂದು ಅಭಿಲಾಷೆಯನ್ನ ಹೊಂದಿರುವಂತಹ ರೈತ ಬಾಂಧವರು ಏನೆಲ್ಲ ಮಾರ್ಗಸೂಚಿಗಳನ್ನ ಅನುಸರಿಸಬೇಕು, ಏನೇನು ಮಾಹಿತಿಗಳನ್ನ ತಿಳ್ಕೊಂಡು ರೇಷ್ಮೆ ಕೃಷಿಯನ್ನ ಮಾಡಿದರೆ ಒಳ್ಳೆಯ ಲಾಭವನ್ನ ಪಡ್ಕೋಬಹುದು ಎಂಬಂತಹ ಒಂದು ಮಾಹಿತಿಯನ್ನ ತಿಳಿಸಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಡಿಕೆ ಹಾದಿಮನಿ, ಸಹಾಯಕ ಪ್ರಾಧ್ಯಾಪಕರು ರೇಷ್ಮೆ ಕೃಷಿ ಮತ್ತು ತಾಂತ್ರಿಕ ಅಧಿಕಾರಿಗಳು ವಿಸ್ತರಣಾ ನಿರ್ದೇಶನಾಲಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತರ ಪರವಾಗಿ ರೈತ ಮಹಿಳೆಯರ ಪರವಾಗಿ ಸ್ವಾಗತ, ಹಾಗೆಯೇ ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಸಲ್ಲಿಸುತ್ತಾ, ಅತಿ ಮುಖ್ಯವಾಗಿ ಹೊಸದಾಗಿ ಮಾಡತಕ್ಕಂಥ ರೇಷ್ಮೆ ಕೃಷಿ ರೈತರು ಒಂದಿಷ್ಟು ಕಿವಿ ಮಾತುಗಳನ್ನು ಇವತ್ತಿನ ದಿವಸ ವಿಚಾರ ಹಂಚ್ಕೋಬೇಕಂತ ಮಾಡ್ತಾ ಇದ್ದೇನೆ. ಹೊಸದಾಗಿ ಮಾಡ್ತಕ್ಕಂಥ ರೈತರು ಯಾರು ಇದ್ದಾರೆ, ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಸುತ್ತಮುತ್ತಲಿನ ಬೆಳೆಗಳು ಯಾವ ಇದಾವೆ ಅದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂತಂದ್ರೆ ನಿಮ್ಮ ಸುತ್ತಮುತ್ತಲು ಇವತ್ತಿನ ದಿವಸ ತಮ್ಗೆಲ್ಲ ಗೊತ್ತಿರಬಹುದು, ಹತ್ತಿ ಬೆಳೀತಾ ಇದ್ದಾರೆ ರೈತರು, ಭತ್ತ ಬೆಳೀತಾ ಇದ್ದಾರೆ. ನಾನಿದು ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಹೇಳ್ತಾ ಇದ್ದೇನೆ. ಹೌದು, ಅದೇ ರೀತಿ ಮತ್ತು ಮೆಣಸಿನಕಾಯಿ ಬೆಳೀತಾ ಇದ್ದಾರೆ, ಬದನೆಕಾಯಿ ಬೆಳೀತಾ ಇದ್ದಾರೆ, ತೊಗರಿ ಬೆಳೀತಾ ಇದ್ದಾರೆ. ಇವಕ್ಕೆಲ್ಲ ಸಾಕಷ್ಟು ರಾಸಾಯನಿಕ ಔಷಧಗಳನ್ನ ಸಿಂಪರಣೆ ಮಾಡ್ತಾ ಇದ್ದಾರೆ. ರೋಗ ಆಗಿರ್ಬೋದು, ರೋಗ ನಿಯಂತ್ರಣ ಆಗಿರ್ಬೋದು, ಅಥವಾ ಕೀಟ ನಿಯಂತ್ರಣ ಆಗಿರ್ಬೋದು, ಹಲವಾರು ಔಷಧಗಳನ್ನು ಸಿಂಪರಣೆ ಮಾಡೋದ್ರಿಂದ ಈ ಇಂಥ ಒಂದು ಪ್ರದೇಶದಲ್ಲಿ ಅಥವಾ ಇಂಥ ಒಂದು ಸುತ್ತಮುತ್ತಲ ಒಂದು ಏನು ಅಕ್ಕಪಕ್ಕದ ಹೊಲದಲ್ಲಿ ಏನಂತಂದ್ರೆ ರೇಷ್ಮೆ ಕೃಷಿ ಮಾಡಲು ಭಾಳ ಏನಾಗತ್ತೆ ಅಂದ್ರೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಏನಂತಂದ್ರೆ ಒಂದು ನಮ್ಮ ರೇಷ್ಮೆ ಹುಳು ಏನಿದೆಯಲ್ಲ, ಹಿಪ್ಪು ನೆರಳೆ ರೇಷ್ಮೆ ಹುಳು ಇದೆಯಲ್ಲ, ಒಂಥರ ಇದು ಸಣ್ಣ ಮಗು ಯಾವ ರೀತಿ ನಾವು ಇದನ್ನು ಜೋಪಾನವಾಗಿ ಮಾಡ್ತೀವಿ, ಅದಕ್ಕೆ ಯಾವ ರೀತಿ ಸಣ್ಣ ಮಗುವಿಗೆ ಆಹಾರವನ್ನು ಕೊಡ್ತೀವಿ, ಅದೇ ರೀತಿ ಇಲ್ಲಿ ಕೂಡ ನಾವು ರೇಷ್ಮೆ ಹುಳಕ್ಕೆ ಆಹಾರ ಕೊಡಬೇಕಾಗತ್ತೆ. ಸೂಕ್ಷ್ಮವಾಗಿರುವಂತಹ ಒಂದು ಬೆಳೆ. ಯಸ್, ಹೌದು, ಸೂಕ್ಷ್ಮವಾಗಿರ್ತಕ್ಕಂಥ ಬೆಳೆ, ಬಹಳ ವಿಶೇಷ ಕಾಳಜಿ ತೆಗೆಯಬೇಕಾಗತ್ತೆ ಈ ಒಂದು ನಮ್ಮ ರೇಷ್ಮೆ ಹುಳವನ್ನ. ಯಾಕೆಂದ್ರೆ ಒಳ್ಳೆಯ ವಾತಾವರಣ ಇರಬೇಕು, ಆರೋಗ್ಯಕರವಾದ ಗಾಳಿ ಬೆಳಕು ಇರಬೇಕು. ಈಗ ನೀವು ಸುತ್ತಮುತ್ತಲಿನ ಹೊಲದಲ್ಲಿ ನೀವು ಅಕಸ್ಮಾತ್ ತೊಗರಿ ಇತ್ತಂತಂದ್ರೆ, ಹತ್ತಿ ಇತ್ತಂತಂದ್ರೆ, ಆಮೇಲೆ ಮೆಣಸಿನಕಾಯಿ ಇತ್ತಂತಂದ್ರೆ, ಅಥವಾ ಬದನೆಕಾಯಿ ಇತ್ತಂತಂದ್ರೆ, ಭತ್ತ ಇತ್ತಂದ್ರೆ, ತಮ್ಗೆಲ್ಲ ಗೊತ್ತಿರಬಹುದು ಇವತ್ತು ನಾವು ಬಸ್ಸಲ್ಲಿ ಹೋದಾಗ ಬರೀ ಅದರ ಒಂದು ವಾಸನೆ ಬರ್ತಾ ಇದೆ. ಹೌದು, ಅದರ ಒಂದು ಕಳೆನಾಶಕವಾಗಿರ್ಬೋದು. ನಾವು ರಾಯಚೂರಿಂದ ನಾವು ಇತ್ತಾಗ ಕೊಪ್ಪಳಕ್ಕೆ ಹೋಗಲಿ ಅಥವಾ ಗಂಗಾವತಿಗೆ ಹೋಗಲಿ ಸಿಂಧನೂರಿಗೆ ಹೋಗಲಿ ಇತ್ತಾಗ ಯಾದಗಿರಿಗೆ ಹೋಗಲಿ ಯಾವ ರೀತಿ ವಾಸನೆ ಬರ್ತಾವ ಅಂತ ಅಂದ್ರೆ ನಮಗೆ ಸ್ವಲ್ಪ ಅದನ್ನ ಸಹಿಸ್ಕೊಳಕಾಗಲ್ಲ. ಇನ್ನ ಅವು ರೇಷ್ಮೆಗಳು ತಮ್ಗಾಗ ಗೊತ್ತಿಲ್ಲ, ಅತಿ ಸೂಕ್ಷ್ಮ ಜೀವಿ ಇದ್ದಾಗೆ ಸಣ್ಣ ಮಗುವಿನ ತರ ನಾವು ನೋಡ್ಬೇಕಾಗತ್ತೆ. ಆದ ಕಾರಣ ಸುತ್ತಮುತ್ತಲಿನ ಯಾರಾದ್ರು ಬೆಳೆದ್ರೆ ದಯವಿಟ್ಟು ರೇಷ್ಮೆ ಕೃಷಿಯನ್ನ ಮಾಡಬಾರದು ಅಂತ ಇವತ್ತಿನ ದಿವಸ ನಾ ಹೇಳ್ತಾ ಇದ್ದೇನೆ. ಬಸಿ ನೀರು ಬರ್ತಾ ಇರ್ತದೆ, ಬಸಿ ನೀರು ಬರ್ತಾ ಇದೆ, ಅದು ಮುಖ್ಯವಾಗಿದ್ದು. ನಾಳೆ ಏನಾಗುತ್ತೆ ಅಂದ್ರೆ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿರಬಹುದು, ಅತಿ ಒಳ್ಳೆ ಒಳ್ಳೆ ಕೆಮಿಕಲ್ ಬಂದಿದೆ. ಅವು ಎದಕ್ಕೆ ಬಂದಿದ್ದೇವೆ, ನಮ್ಮ ಇವು ಭತ್ತಕ್ಕಾಗಿರ್ಬೋದು ಅಥವಾ ಹತ್ತಿಗಾಗಿರ್ಬೋದು ಅಥವಾ ಮೆಣಸಿನಕಾಯಿ ಆಗಿರ್ಬೋದು, ಬ್ರಿಂಜಾಲ ಇದು ಬದನೆಕಾಯಿ ಆಗಿರ್ಬೋದು, ಅದಕ್ಕೆ ಹುಳಗಳ ನಿಯಂತ್ರಣ ಮಾಡೋಕ್ಕೆ ಅಥವಾ ರೋಗಗಳ ನಿಯಂತ್ರಣ ಮಾಡೋಕ್ಕೆ ಬಂದವೆ. ಅದು ಬರ್ತಕ್ಕಂತ ಏನು ವಾಸನೆ ಇರುತ್ತೆ, ಸ್ಮೆಲ್ ಅಂತ ಏನು ಹೇಳ್ತೀವಲ್ಲ, ಅದು ನಮ್ಮ ರೇಷ್ಮೆ ಹುಳಕ್ಕೆ ಬಂತಂದ್ರೆ ನೀವೇನು ಸ್ಪ್ರೇ ಸಿಂಪರಣೆ ಮಾಡೋದು ಬೇಕಾಗಿಲ್ಲ, ಹಿಪ್ಪು ನೆರಳಕ್ಕೆ ಸಿಂಪರಣೆ ಮಾಡೋದು ಬೇಕಾಗಿಲ್ಲ, ಬರೀ ಅದು ವಾಸನೆಯಿಂದ ನಮ್ಮ ಹುಳುಗಳು ಸಾಯ್ತಾ ಇದ್ದಾವೆ. ಆದ ಕಾರಣ ದಯವಿಟ್ಟು ರೇಷ್ಮೆ ಕೃಷಿ ರೈತ ಬಾಂಧವರಾಗಿರ್ಬೋದು ಅಥವಾ ಅತಿ ಮುಖ್ಯವಾಗಿ ಹೊಸದಾಗಿ ಮಾಡ್ತಕ್ಕಂಥ ರೈತರು ಯಾರಾದರೂ ರೇಷ್ಮೆ ಕೃಷಿ ಮಾಡೋದ್ರಿಂದ ದಯವಿಟ್ಟು ಅಂತ ಪ್ರದೇಶದಲ್ಲಿ ರೇಷ್ಮೆ ಕೃಷಿ ಮಾಡಕ್ ಹೋಗಬೇಡಿ. ಅತಿಯಾಗಿ ರಾಸಾಯನಿಕವನ್ನು ಸಿಂಪರಣೆ ಮಾಡುವಂಥದ್ದು ಅಥವಾ ಅತಿಯಾಗಿ ನೀರು ನಿಲ್ಲುವಂಥದ್ದು, ಬಸಿದು ಹೋಗುವಂಥದ್ದು, ಈ ಒಂದು ಪ್ರದೇಶದ ಸುತ್ತಮುತ್ತ ನಮ್ಮ ರೇಷ್ಮೆ ಕೃಷಿಯನ್ನು ಆರಂಭ ಮಾಡುವುದು, ರೈತ ಬಾಂಧವರು ಮುಂದುವರಿಸೋದು ಅಥವಾ ಅದನ್ನು ಮಾಡಲಾರದೆ ಇರುವುದು ಬಹಳ ಮುಖ್ಯ ಅಂತ ತಮ್ಮದು ವಿಚಾರ. ಹೌದು, ಈಗ ನೀರಿನ ವ್ಯವಸ್ಥೆ ರೈತ ಬಾಂಧವರಿಗೆ ಇರಬೇಕಾ ರೇಷ್ಮೆ ಕೃಷಿಯನ್ನು ಮಾಡೋರಿಗೆ? ಹೌದು, ಯಾಕಂದ್ರೆ ಬೇರೆ ಬೆಳೆಗೆ ಯಾವ ರೀತಿ ನೀರು ಬೇಕು ಇದು ಕೂಡ ಅದೇ ರೀತಿ ನೀರು ಬೇಕು. ಇದು ಅತಿ ಹೆಚ್ಚಾಗಿ ಏನಂತಂದ್ರೆ ನೀರಾವರಿ ಇರ್ತಕ್ಕಂತ ರೈತರಿಗೆ ಬಹಳ ಸೂಕ್ತ ಆಗುತ್ತೆ. ದಯವಿಟ್ಟು ನೀವು ಮೊದಲೇ ಅಂತಂದ್ರೆ ನೀರಾವರಿ ಇತ್ತಂದ್ರೆ ಮಾತ್ರ ಇದನ್ನ ರೇಷ್ಮೆ ಕೃಷಿ ಮಾಡೋದು ಬಹಳ ಉತ್ತಮ ಅಂತ ಹೇಳ್ಬೋದು. ಒಣ ಬೇಸಾಯದಲ್ಲಿ ಮಾಡಬಹುದು, ಯಾವಾಗಂದ್ರೆ ಒಂದು ಎರಡು ವರ್ಷ ನೀವು ಗಿಡ ಅದನ್ನ ಜೋಪಾನ ಮಾಡಬೇಕಾಗತ್ತೆ, ಆಳವಾಗಿ ಬೇರು ಹೋಗಬೇಕಾಗತ್ತೆ ಮಣ್ಣಿನಲ್ಲಿ. ಇಲ್ಲಾಂತಂದ್ರೆ ಏನಾಗುತ್ತೆ ಅಂದ್ರೆ ಒಳ್ಳೆ ಉತ್ಕೃಷ್ಟವಾದ ಒಂದು ಎಲೆಗಳು ರೇಷ್ಮೆ ಹುಳಕ್ಕೆ ಸಿಗುವುದಿಲ್ಲ. ಆದ ಕಾರಣ ಇದು ಕೇವಲ ಸಾಧ್ಯವಾದಷ್ಟು ನೀರಾವರಿ ಇರತಕ್ಕಂತ ರೈತರು ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳಬಹುದು. ಜೊತೆಗೆ ಈಗ ರೈತ ಬಾಂಧವರು ನೀರಿನ ಸಂಪನ್ಮೂಲ ಹೊಂದಿದವರು, ಈಗ ಭೂಮಿ ಕೂಡ ಬಹಳಷ್ಟು ಮುಖ್ಯ. ಎಷ್ಟು ಪ್ರಮಾಣದಿಂದ ರೇಷ್ಮೆ ಕೃಷಿಯನ್ನು ಮಾಡಿದರೆ ಉತ್ತಮ ಅಂತ ಹೇಳ್ತಿರ್ತಾವೆ? ಈಗ ಕನಿಷ್ಠ ಪಕ್ಷ ಒಬ್ಬ ಹೊಸದಾಗಿ ಮಾಡ್ತಕ್ಕಂಥ ರೈತರು ಒಂದು ಹೆಕ್ಟರ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಎರಡೂವರೆ ಎಕರೆ ನೀವು ಒಂದು ಅಂದಾಜಾಗಿ ಹೇಳ್ಬೇಕಂತಂದ್ರೆ ಒಂದು ಎಕರೆ ಮಾಡಬಹುದು, ಏನು ಸಮಸ್ಯೆ ಇಲ್ಲ, ಅಥವಾ ಎರಡು ಎಕರೆ ಎರಡೂವರೆ ಎಕರೆ. ದಯವಿಟ್ಟು ಹೊಸದಾಗಿ ಮಾಡುವವರು ಸಾಧ್ಯವಾದಷ್ಟು ಒಂದು ಹೆಕ್ಟರ್ಗಿಂತ ಮೇಲೆ ಹೋಗಕ್ಕೆ ಹೋಗಬೇಡಿ. ಹೌದು, ಎರಡೂವರೆ ಎಕರೆಗಿಂತ ಮೇಳಕ್ಕೆ ಹೋಗಬೇಡಿ. ಹೋಗಿಂತ ಪೂರ್ವದಲ್ಲಿ ನೀವು ಏನು ಮಾಡಬೇಕಂತಂದ್ರೆ ರೇಷ್ಮೆ ಕೃಷಿ ಯಾವ ರೈತ ಮಾಡ್ತಾ ಇದ್ದಾನೆ ಆ ರೈತರ ಹೊಲಕ್ಕೆ ಹೋಗಿ ಭೇಟಿ ಕೊಟ್ಟು ವೀಕ್ಷಣೆ ಮಾಡಬೇಕು. ಹೌದು, ಅದು ನಿಜವಾಗಿಯೂ ಆ ರೈತರಿಗೆ ಲಾಭ ಇದೆಯೋ ಅಥವಾ ಇಲ್ಲೋ, ಇದನ್ನು ಯಾವ ರೀತಿ ನಾವು ಇದು ಹಿಪ್ಪು ನೆರಳೆ ಬೆಳೆಗಳನ್ನು ಬೆಳೆಸಬೇಕು, ಇದಕ್ಕೆ ಯಾವ ರೀತಿ ಗೊಬ್ಬರ ಹಾಕಬೇಕು, ಇದು ಯಾವ ಮಣ್ಣಿಗೆ ಸೂಕ್ತ, ನಾ ಹೇಳ್ತೇನೆ ಮುಂದೆ ಇದನ್ನೆಲ್ಲ. ಹೌದು, ಈಗ ಕೇವಲ ರೈತರು ಕಿವಿ ಮಾತು ಹೇಳ್ತಾ ಇದ್ದಾರೆ, ಯಾಕಂತಂದ್ರೆ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ, ಚಲವಾಗಿದೆ. ಆದ ಕಾರಣ ಯಾರಾದರೂ ಈಗ ಗಡಿಬಿಡಿಯಿಂದ ನೀವು ಏನಂತಂದ್ರೆ ರೇಷ್ಮೆ ಕೃಷಿ ಮಾಡೋಣ, ಒಂದು 5 ಲಕ್ಷ ಬರುತ್ತೆ 3 ಲಕ್ಷ ಬರುತ್ತೆ ಅಂತ ದಯವಿಟ್ಟು ಆ ರೀತಿ ಒಂದು ತಪ್ಪುವನ್ನ ನೀವು ಮಾಡಕ್ ಹೋಗ್ಬೇಡಿ. ಅದಕ್ಕೆ ಯಾರಾದರೂ ನಿಮ್ಮ ಅಕ್ಕಪಕ್ಕದವ್ರು ಆಗಿರ್ಬೋದು, ಅಕ್ಕಪಕ್ಕ ತಾಲೂಕು ಆಗಿರ್ಬೋದು, ಅಕ್ಕಪಕ್ಕ ಜಿಲ್ಲೆ ಆಗಿರ್ಬೋದು, ನೀವು ಅಲ್ಲಿ ಹೋಗಿ ವೀಕ್ಷಣೆ ಮಾಡಿ. ಹೌದು, ಇಲ್ಲಾಂತಂದ್ರೆ ಏನಾಗುತ್ತೆ ಅಂತಂದ್ರೆ ನೀವು ನಷ್ಟ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಇದಕ್ಕೆ ಏನಂತಂದ್ರೆ ಒಂದು ಜಾನತಾಣದಿಂದ ನೀವು ವೈಜ್ಞಾನಿಕವಾಗಿ ಇದನ್ನ ರೇಷ್ಮೆ ಕೃಷಿಯನ್ನು ಮಾಡಬೇಕಾಗತ್ತೆ. ಅಂದ್ರೆ ರೈತ ಬಾಂಧವರು ಸಕ್ಸಸ್ ಆದಂತಹ ರೈತರು ನೋಡಬೇಕು, ಫೇಲ್ಯೂರ್ ಆದಂತಹ ರೈತರು ನೋಡಬೇಕು. ಅದಕ್ಕೆ ಕಾರಣಗಳನ್ನು ಒಂದು ಅಧ್ಯಯನವನ್ನು ಮಾಡಿ ಅವರ ಅಭಿಪ್ರಾಯವನ್ನು ಪಡ್ಕೊಂಡ ಮೇಲೆ ಆರಂಭ ಮಾಡೋದು ಉತ್ತಮ ಅಂತ ಹೇಳಿ. ಮೊದಲೇನಿತ್ತು, ಯಾರು ದಡ್ಡ ರೀತರ ಅವರು ಏನಾದ್ರು ಒಕ್ಕಲುತನ ಮಾಡಬೇಕಂತ, ಈಗ ಹಂಗಿಲ್ಲ. ಯಾರು ಜಾನತನ ಇರ್ತಾರೆ, ಯಾರು ಜಾಸ್ತಿ ಕಲ್ತಿರ್ತಾರೆ, ಅವರು ಒಕ್ಕಲುತನ ಮಾಡಿದ್ರೆ ಅಂದ್ರೆ ಲಾಭ ಜಾಸ್ತಿ ಬರುತ್ತೆ. ಅಂದ್ರೆ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡಿತಲ್ಲ, ಅದು ಜಾನತನ ಅಂತ ಹೇಳ್ಬೋದು. ಯಾರು ಇವತ್ತಿನ ದಿವಸ ವೈಜ್ಞಾನಿಕವಾಗಿ ರೇಷ್ಮೆ ಕೃಷಿ ಮಾಡ್ತಾರೆ ಅವ್ರಿಗೆ ಎಷ್ಟೇ ಲಾಭ ಆಗ್ತದೆ ಹೊರತು, ಸುಮ್ಮನೆ ನೀವು ಬೇರೆ ಬೆಳೆಗಳನ್ನ ಯಾವ ರೀತಿ ನಾವು ಬೆಳಿತೀವಲ್ಲ, ಸುಮಾರು ಯಾವುದೇ ಬೆಳೆಗಳು ತೆಗೆದುಕೊಳ್ಳಿ ನೀವು, 30-50 ಸಾವಿರ ರೂಪಾಯಿ ಬರ್ತದೆ ಒಂದು ಎಕರೆಗೆ ಒಂದು ವರ್ಷಕ್ಕೆ ಅಂತ ಹೇಳ್ಬೋದು. ಅಲ್ಲಿ ಎಷ್ಟು ಎಣ್ಣೆ ಹೊಡಿಬೇಕು, ಅದಕ್ಕೆ ಎಷ್ಟು ಬೆಣ್ಣೆ ಹಚ್ಚಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ಅದನ್ನು ಹುಳುಗಳ ನಿಯಂತ್ರಣ ಮಾಡಬೇಕು, ಅದಕ್ಕೆ ಔಷಧಿ ಎಷ್ಟು ಹೊಡಿಬೇಕು, ಅದಾದಮೇಲೆ ಎಷ್ಟು ರೋಗಗಳ ನಿಯಂತ್ರಣ ಮಾಡಬೇಕು, ಅದು ಖರ್ಚು ವೆಚ್ಚಗಳನ್ನ ಎಷ್ಟು ತಗೋಬೇಕು, ಇಷ್ಟೆಲ್ಲ ವಿಚಾರ ಮಾಡಿ ನೋಡಿದಾಗ ನೀವು ರೈತರಲ್ಲಿ ಹೋಗಿ ವೀಕ್ಷಣೆ ಮಾಡಿ ಅವರ ಮಾಹಿತಿ ಕೇಳಿ ರೇಷ್ಮೆ ಕೃಷಿ ಮಾಡುವುದು ಒಳ್ಳೆಯದೋ ಅಥವಾ ಬೇರೆ ಬೆಳೆಗಳನ್ನ ಮಾಡೋದು ಒಳ್ಳೆಯದೋ ಇದನ್ನ ನೀವು ಮೊದಲು ಅಲ್ಲಿ ಹೋಗಿದ್ದಾಗ ಅವಾಗ ಗೊತ್ತಾಗತ್ತೆ. ನಾ ಹೇಳ್ಬೋದು, ಇವತ್ತು ದಿವಸ ನಾನು ರೇಷ್ಮೆ ಕೃಷಿ ತಜ್ಞ ಅಂತ ಹೇಳ್ಬೋದು, ನನಗೆ ಭಾಳ ಖುಷಿ ಆಗತ್ತೆ, ಇದನ್ನೇ ಮಾಡಿ ಅಂತ ಹೇಳ್ಬೋದು. ಬಟ್ ನೀವು ಹೊಲದಲ್ಲಿ ಕೆಲಸ ಮಾಡೋರು, ನೀವು ಇದು ವೈಜ್ಞಾನಿಕವಾಗಿ ಹಿಪ್ಪು ನೆರಳು ಬೆಳೆಗಳನ್ನ ಬೆಳಿಬೇಕು, ವೈಜ್ಞಾನಿಕವಾಗಿ ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡಬೇಕು, ಸಾಕಾಣಿಕೆ ಮಾಡುವ ಪೂರ್ವದಲ್ಲಿ ವೈಜ್ಞಾನಿಕವಾಗಿ ನಿಮ್ಮ ಏನಂತಂದ್ರೆ ರೇಷ್ಮೆ ಸಾಕಾಣಿಕೆಯ ಒಂದು ಕೊಠಡಿ ಏನೈತಲ್ಲ, ಮನೆ ಏನೈತಲ್ಲ, ಅದು ವೈಜ್ಞಾನಿಕವಾಗಿ ಕಟ್ಟಬೇಕು. ಅಲ್ಲಿ ಗಾಳಿ ಬೆಳಕು ಒಳ್ಳೆ ಆರೋಗ್ಯಕರ ವಾತಾವರಣ ಅಲ್ಲಿರಬೇಕು. ಹಂತದಲ್ಲಿ ಮಾತ್ರ ಏನಂತಂದ್ರೆ ನೀವು ರೇಷ್ಮೆ ಸಾಕಾಣಿಕೆ ಮಾಡಬಹುದು. ಒಳ್ಳೆ ಒಂದು ವಾತಾವರಣ, ಗಾಳಿ ಇರ್ಬೋದು, ಇಷ್ಟೇ ಉಷ್ಣತೆ ಇರ್ಬೋದು, ಇಷ್ಟೇ ಶೈತ್ಯಾಂಶ ಇರ್ಬೋದು, ಅಂದ್ರೆ ಟೆಂಪರೇಚರ್ ಮತ್ತು ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಲ್ಲ ಇದು ಏನಂತಂದರೆ ಭಾಳ ಚೆನ್ನಾಗಿರಬೇಕಾಗತ್ತೆ. ಈಗ ನಾವು ಯಾವ ಮಗುವಿಗೆ ಯಾವ ರೀತಿ ಒಂದು ಗಾಳಿ ಬೆಳಕು ಬೇಕು, ಯಾವ ರೀತಿ ಅದಕ್ಕೆ ಉಷ್ಣಾಂಶ ಬೇಕು ಅಥವಾ ಟೆಂಪರೇಚರ್ ಬೇಕು ಅಥವಾ ಹ್ಯುಮಿಡಿಟಿ ಬೇಕು, ಅದೇ ರೀತಿ ಕೂಡ ಈ ನಮ್ಮ ರೇಷ್ಮೆ ಹುಳುಗಳಿಗೆ ಬೇಕಾಗುತ್ತೆ. ತಾವು ಹೇಳಿದ ಹಾಗೆ ಒಂದು ಹೆಕ್ಟರ್ ಪ್ರದೇಶ ಅಥವಾ 2.5 ಎಕರೆಯಿಂದ ಆರಂಭ ಮಾಡೋಕ್ಕಿಂತ ಮುಂಚೆ ಅಥವಾ 1 ಎಕರೆಯಿಂದ ಆರಂಭ ಮಾಡಿದ್ರು ಕೂಡ ಬಹಳಷ್ಟು ಉತ್ತಮ ಅಂತ ಹೇಳಿ ತಾವು ಗಮನಿಸ್ತೀರಿ. ಜೊತೆಗೆ ರೈತ ಬಾಂಧವರು ಮಾಡಿಬಿಡ್ತಾರೆ ಏನೋ ಖುಷಿಯಿಂದ, ತಾವು ಹೇಳಿದಾಗೆ ಅವರು ತಗೊಂಡಿದ್ದಾರೆ ಇವರು ತಗೊಂಡಿದ್ದಾರೆ ಅಂತಂದ್ಬಿಟ್ಟು. ಈಗ ಆ ಪ್ರದೇಶ ರೇಷ್ಮೆ ಕೃಷಿಗೆ ಸೂಕ್ತ ಆಗಿರೋದಿಲ್ಲ, ಆ ಮಣ್ಣು ಕೂಡ ಸೂಕ್ತ ಆಗಿರೋದಿಲ್ಲ, ಆದ್ರೂ ಹಾಕ್ಬಿಡ್ತಾರೆ, ಏನ್ ಹೇಳ್ತೀರಿ? ಈಗ ನೋಡಿ, ಹೊಸದಾಗಿ ರೇಷ್ಮೆ ಕೃಷಿ ಮಾಡೋದ್ರಲ್ಲಿ ಒಂದು ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ, ದಯವಿಟ್ಟು ಮೊದಲು ನೀವು ಏನಂತಂದ್ರೆ ಆ ರೇಷ್ಮೆ ಕೃಷಿ ಯಾರು ರೈತರು ಮಾಡಿದ್ರೆ ಆ ಹೊಲಕ್ಕೆ ಭೇಟಿ ನೀಡಿ ಅವರಲ್ಲಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದು ಆಗಲಿಲ್ಲ ಅಂತಂದರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಕೂಡ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೃಷಿ ವಿಜ್ಞಾನಗಳ ಕೇಂದ್ರಕ್ಕೆ ಹೋಗಿ ಅಥವಾ ಕೃಷಿ ಮಹಾವಿದ್ಯಾಲಯದವು ಕಲಬುರಗಿ ಇದೆ, ಭೀಮರಾಯನಗುಡಿ ಇದೆ, ರಾಯಚೂರಿದೆ, ಗಂಗಾವತಿ ಇದೆ, ಆಮೇಲೆ ಹಗರಿ ಇದೆ, ಇಲ್ಲಿ ಎಲ್ಲರೂ ನೀವು ಒಂದು ಇದರಲ್ಲಿ ನೀವು ಒಂದು ಕಾಲೇಜಿನಲ್ಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೀವು ಅಲ್ಲಿ ಹೋದ್ರೆ ಅಂತಂದರೆ ಅಲ್ಲಿ ಇದ್ರ ಬಗ್ಗೆ ಅವರು ಏನಂದ್ರೆ ಮಾಹಿತಿಯನ್ನು ಕೊಡ್ತಾರೆ. ಅಕಸ್ಮಾತ್ ನನ್ನ ನಂಬರು ನೀವು ತೆಗೆದುಕೋಬಹುದು, ಏನು ಸಮಸ್ಯೆ ಇಲ್ಲ. ಅದಕ್ಕೆ ನೀವು ಫೋನ್ ಮಾಡಿದ್ರೆ ಅಂದರೆ ನಾನು ಅದು ನಿಮಗೆ ಕೂಡ ಫೋನಲ್ಲಿ ಸೂಕ್ತ ಮಾಹಿತಿಯನ್ನು ನಿಮಗೆ ಸಲ್ಲಿಸಬಹುದು. ಒಳ್ಳೆಯದು ಸರ್. ಈ ಒಂದು ರೇಷ್ಮೆ ಕೃಷಿಯನ್ನು ಆರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ರೈತ ಬಾಂಧವರು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಬೇಕಾಗ್ತದೆ. ತಿಳ್ಕೊಂಡು ಮಾಡಿದಾಗ ಮುಂದಾಗುವಂಥ ಒಂದು ನಷ್ಟದ ಪ್ರಮಾಣ ಆಗಿರ್ಬೋದು ಅಥವಾ ಬೆಳೆ ಹೇಗಿದೆ, ನನ್ನ ಅದನ್ನು ಮಾಡ್ಕೋಬಹುದಾ ಹೇಗೆ, ನನ್ನ ಮನೆಯಲ್ಲಿ ಸಂಪನ್ಮೂಲ ಏನಿದೆ, ನಾನು ಇದನ್ನು ಮಾಡಬಲ್ಲೇನು ಎಂಬಂಥ ಒಂದು ಅವನಿಗೆ ಭರವಸೆಯನ್ನು ಕಂಡುಕೊಂಡ ಮೇಲೆ ವಿಜ್ಞಾನಿಗಳೊಡನೆ ಅಥವಾ ಸಾಧಕ ರೈತರು ಅಥವಾ ವೈಫಲ್ಯವನ್ನು ಅನುಭವಿಸಿದಂಥ ರೈತರ ಒಂದು ಕ್ಷೇತ್ರವನ್ನು ವೀಕ್ಷಣೆ ಮಾಡಿ ರೈತ ಬಾಂಧವರು ರೇಷ್ಮೆ ಕೃಷಿಯನ್ನು ಮಾಡಿದರೆ ಬಹಳ ಉತ್ತಮ. ಈ ನಿಟ್ಟಿನಲ್ಲಿ ರೇಷ್ಮೆ ಕೃಷಿಯ ಪ್ರಾರಂಭಿಕ ಹಂತ ಆಗಿರ್ಬೋದು ಅಥವಾ ಯಾವುದೇ ಒಂದು ಹಂತ ಆಗಿರ್ಬೋದು, ಏನೇ ರೇಷ್ಮೆ ಕೃಷಿಯ ಸಮಸ್ಯೆಗಳಿಗೆ ತಮ್ಮನ್ನು ಭೇಟಿ ಮಾಡಬೇಕಾದ್ರೆ ದೂರವಾಣಿ ಸಂಖ್ಯೆಯನ್ನು ನಾನು ರೈತ ಬಾಂಧವರಿಗೆ ಹೇಳ್ತೀನಿ. ಡಾಕ್ಟರ್ ಡಿ ಕೆ ಹಾದಿಮನಿ, ಸಹಾಯಕ ಪ್ರಾಧ್ಯಾಪಕರು ರೇಷ್ಮೆ ಕೃಷಿ ಮತ್ತು ತಾಂತ್ರಿಕ ಅಧಿಕಾರಿಗಳು ವಿಸ್ತರಣಾ ನಿರ್ದೇಶನಾಲಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಇವರ ದೂರವಾಣಿ ಸಂಖ್ಯೆ 9986457222. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಡಾಕ್ಟರ್ ಡಿ ಕೆ ಹಾದಿಮನಿ ರೇಷ್ಮೆ ಕೃಷಿ ತಜ್ಞರಿಗೆ ಸಂಪರ್ಕವನ್ನು ಮಾಡಬಹುದು, ಅವರಿಂದ ಮಾಹಿತಿಯನ್ನು ಪಡ್ಕೋಬಹುದು. ಮುಂದಿನ ದಿನಗಳಲ್ಲಿ ಸರ್ ಇನ್ನೂ ರೇಷ್ಮೆ ಕೃಷಿಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ಧನ್ಯವಾದಗಳು. ರೈತ ಬಾಂಧವರೇ, ರೇಷ್ಮೆ ಕೃಷಿ ಆರಂಭಿಸುವುದಕ್ಕಿಂತ ಮುಂಚೆ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಡಿ ಕೆ ಹಾದಿಮನಿ ಅವರೊಂದಿಗೆ ಸಂದರ್ಶನ ಕೇಳಿಬಂದರೆ, ಈಗ ಕೇಳೋಣ ಸಾವಯವ ಕೃಷಿಯ ಮಹತ್ವ ಕುರಿತು ಮಾಹಿತಿಯನ್ನು ಅಮರೇಶ್ ಆಶಿಹಾಳ್ ಅವರಿಂದ. ಸಾವಯವ ಕೃಷಿ ರೈತರಿಗೆ ಒಂದು ಹೊಸ ಆಶಾಕಿರಣವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಇದು ರೈತರಿಗೆ, ಬಳಕೆದಾರರಿಗೆ, ನಿಸರ್ಗಕ್ಕೆ ಹಾಗೂ ದೇಶಕ್ಕೆ ಕೂಡ ಹಿತವಾಗಿದೆ. ಸಾವಯವ ಕೃಷಿ ಮಣ್ಣನ್ನು ಜೀವಂತವಾಗಿಸುವುದು ಹಾಗೂ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು ಬದ್ಧವಾಗಿದೆ. ಮಣ್ಣು ಸಸ್ಯದ ಬೆಳವಣಿಗೆಗೆ ಇದು ಅವಶ್ಯಕವಾಗಿದ್ದು, ಪೋಷಕಾಂಶಗಳ ಪೂರೈಕೆ ಜೊತೆಗೆ ಅವಶ್ಯ ಬೆಳೆ ಪ್ರಚೋದಕಗಳು, ಸೂಕ್ತ ವಾತಾವರಣ, ನೀರಿನ ಲಭ್ಯತೆ ಮತ್ತು ಅವಶ್ಯ ಪೋಷಕಾಂಶಗಳನ್ನು ಇದು ಕಲ್ಪಿಸುತ್ತದೆ. ನಿಸರ್ಗದತ್ತ ಈ ಮಣ್ಣಿನ ಗುಣಧರ್ಮಗಳನ್ನು ನಾವು ನೈಸರ್ಗಿಕ ವಿಧಾನಗಳಿಂದ ಕೈಗೊಳ್ಳಬೇಕೇ ವಿನಃ ರಾಸಾಯನಿಕಗಳನ್ನು ಬಳಸಿ ಅಲ್ಲ. ಸಾವಯವ ಕೃಷಿ ಕುರಿತು ಮಾಹಿತಿಯನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಸಾವಯವ ಕೃಷಿಯು ಒಂದು ಸಮಗ್ರ ಕೃಷಿ ಉತ್ಪಾದನಾ ನಿರ್ವಹಣಾ ಪದ್ಧತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯು ಸಾಂಪ್ರದಾಯಿಕ ಕೃಷಿಗೆ ಪರ್ಯಾಯವಾಗಿ ಕೃಷಿ ಪದ್ಧತಿಯಾಗಿ ಇದು ಬೆಳವಣಿಗೆ ಆಗುತ್ತಿದೆ. ಮಣ್ಣಿನ ಫಲವತ್ತತೆ ಮತ್ತು ಪರಿಸರದ ಸಂರಕ್ಷಣೆಯ ಜೊತೆಗೆ ಉತ್ಪಾದನೆಯನ್ನು ಹೆಚ್ಚಿಸಲು ಬಳಸಬಹುದಾದ ಪರ್ಯಾಯ ಕೃಷಿಯೇ ಸಾವಯವ ಕೃಷಿ. ಈ ಕೃಷಿಯು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದಲ್ಲದೆ ಪರಿಸರ ಸ್ನೇಹಿ ಜೈವಿಕ ಕ್ರಮಗಳಿಂದ ಕೀಟರೋಗಗಳನ್ನು ನಿರ್ವಹಣೆ ಕೈಗೊಂಡು ಬೇಸಾಯದ ಖರ್ಚುಗಳನ್ನು ಕಡಿಮೆ ಮಾಡಿ ಉತ್ತಮ ಗುಣಮಟ್ಟದ ಆಹಾರ ಉತ್ಪಾದನೆ ಕೈಗೊಳ್ಳುವ ಮೂಲಕ ಸುಸ್ಥಿರ ಬೇಸಾಯಕ್ಕೆ ಇದು ಸಹಕಾರಿ ಆಗ್ತದೆ. ಸಾವಯವ ಕೃಷಿಯಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಸಮಗ್ರ ರೀತಿಯಲ್ಲಿ ಇದನ್ನು ಅಳವಡಿಸಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಸಾವಯವ ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗುತ್ತಿದ್ದು ಇದರ ಅವಶ್ಯಕತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದರ ಅವಶ್ಯಕತೆ ಕುರಿತು ಹೇಳೋದಾದರೆ, ದಿನದಿಂದ ದಿನಕ್ಕೆ ಸಾವಯವ ಬೇಡಿಕೆ ಆಹಾರ ಹೆಚ್ಚಳ ಆಗ್ತಾ ಇದೆ

ಇನ್ನು ತೊಗರಿ ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ 6 ಕಿಲೋಗ್ರಾಂ ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಕೂಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟೆ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ಇನ್ನು ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥುಹೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕೊಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೊಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಚು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿಬಂದ್ರೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿಯ ಶರಣಪ್ಪ ಒಡಿಗೇರ್ ಮತ್ತು ಸಂಗಡಿಗರಿಂದ ಕೇಳಿ ಕೃಷಿ ಗೀತೆಗಳು. ಬೇಕು 1000 ವರುಷ ತಿಳಿದಿಲ್ಲ ರೈತ ಮಣ್ಣನ್ನ, ತಿಳಿದಿಲ್ಲ ರೈತ ಮಣ್ಣಿನ ಮಹಿಮೆಯ. ಓ ರೈತ ನೀನೇ ಅನ್ನದಾತ, ಓ ರೈತ ನೀನೇ ಅನ್ನದಾತ. ಇಳಿಮಣ್ಣು ಹುಟ್ಟಲು ಬೇಕು 1000 ವರುಷ ತಿಳಿದಿಲ್ಲ ರೈತ ಮಣ್ಣನ್ನ, ತಿಳಿದಿಲ್ಲ ರೈತ ಮಣ್ಣನ್ನ, ತಿಳಿದಿಲ್ಲ ರೈತ. ಅನ್ನದಾತ ಓ ರೈತ ನೀನೇ, ಓ ರೈತ ನೀನೇ ಅನ್ನದಾತ. ರೈತಣ್ಣ ನೀ ಕೇಳಣ್ಣ, ಮಣ್ಣ ಮಳೆ ನೀರ ಹರಿಯ ಗುಂಟ ಮಣ್ಣೆಲ್ಲ ಕೊಚ್ಚಿ ಹೋಗುವುದು, ಮಣ್ಣೆಲ್ಲ ಕೊಚ್ಚಿ ಹೋಗುವುದು. ಹರಿಸುವನು ಮಣ್ಣ ಮಳೆ ನೀರ ಹರಿಯ ಗುಂಟ ಮಣ್ಣೆಲ್ಲ ಕೊಚ್ಚಿ ಹೋಗುವುದು. ಮಣ್ಣೆಲ್ಲ ಕೊಚ್ಚಿ ಆಹಾ ಮಣ್ಣೆಲ್ಲ ಕೊಚ್ಚಿ ಹೋಗುವುದು. ನೀರ ಗುಂಟ ತಿಳಿದಿಲ್ಲ ರೈತ ಮಣ್ಣಲ್ಲ ತಿಳಿದಿಲ್ಲ ರೈತ ಮಣ್ಣಲ್ಲ ತಿಳಿದಿಲ್ಲ ರೈತ ಮಣ್ಣಲ್ಲ ರೈತಣ್ಣ ಕೊಳಲಿಯ ಹಿಡಿಯೂತ ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ ನೆರಳು ಇಲ್ಲ ಕೊಳಲಿಯ ಹಿಡಿಯೂತ ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ ನೆರಳು ಇಲ್ಲ ಆಹಾ ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ ರೈತ ಎಲ್ಲವೂ ಮಾಯ ಕೇಳಣ್ಣ ರೈತಣ್ಣ ನೀ ಕೇಳಣ್ಣ ಕಲ್ಲನ್ನು ತೆಗೆವನು ಮಳೆ ದೂರ ದೂರ ಹೋಗುವುದು ಮಳೆ ದೂರ ದೂರ ಹೋಗುವುದು ಮಳೆ ದೂರ ಬೆಟ್ಟವ ಕಡಿವನು ಕಲ್ಲನ್ನು ತೆಗೆವನು ಮಳೆ ದೂರ ದೂರ ಹೋಗುವುದು ಮಳೆ ದೂರ ದೂರ ಹೋಗುವುದು ಮಳೆ ದೂರ ಮಳೆ ದೂರ ದೂರ ಮಳೆ ದೂರ ದೂರ